ನನ್ನ ಸಹಾಯಕ ಪ್ರಾಂತ್ಯ ಮಣ್ಣು ವಿಜ್ಞಾನಿಯ ಜೊತೆಗೆ ನಾನು ಕೃಷಿ ವಿಸ್ತರಣ ಈ ರೈತರಿಗೆ ಏನೇನು ಕೃಷಿ ಸಲಕರಣೆ ಜ್ಞಾನವನ್ನು ಬೇಕಾಗತಕ್ಕಂಥದ್ದನ್ನು ಕೂಡ ನಾನು ಸುಮಾರು ಇಲ್ಲಿವರೆಗೆ ನಾನು ಒಂದು 60 ಕ್ಕೂ ಹೆಚ್ಚು ರೈತರಿಗೆ ಬೇಕಾದಕ್ಕಂತ ಒಂದು ರೈತ ತರಬೇತಿಯನ್ನು ಕೂಡ ಹಮ್ಮಿಕೊಂಡು ನಾನು ಈ ಭಾಗದಲ್ಲಿ ಕೆಲಸ ಮಾಡಿ ಆ ತರಬೇತಿಯಲ್ಲಿ ಕೂಡ ನಮ್ಮ ಕೂಡ ರೈತರು ಒಳ್ಳೆ ಈ ರೇಡಿಯೋ ಮುಖಾಂತರ ಕೂಡ ಉಪಯೋಗಿಸಿ ತಿಳಿಸಿಕೊಂಡಿದೆ ಅಂತ ನಾನು ರೈತರಲ್ಲಿ ಕೇಳ್ಪಟ್ಟಿದ್ದೆ. ಅದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಈ ಮುಖಾಂತರ ತಮ್ಮಲ್ಲಿ ಮತ್ತೊಮ್ಮೆ ಏನ್ ಕೇಳ್ಕೊಳ್ಳೋದು ಅಂತಂದ್ರೆ, ಈ ನಾವು ಚೆನ್ನಾಗಿರ್ಬೇಕು, ನಮ್ಮ ಪೀಳಿ ನಮ್ಮ ಈ ಪೀಳಿಗೆ ಚೆನ್ನಾಗಿರ್ಬೇಕು, ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಜೀವಂತ ಮಣ್ಣನ್ನು ಇಟ್ಕೋಬೇಕು, ಒಂದು ಆರೋಗ್ಯವಾದ ಮಣ್ಣನ್ನು ಇಟ್ಕೋಬೇಕು. ಅದನ್ನ ನಮ್ಮ ಪೂರ್ವಜನರಿಂದ ನಾವು ಪಡ್ಕೊಂಡಿದ್ದು, ಮತ್ತೆ ಆ ಪೂರ್ವಜನ ಮಣ್ಣನ್ನು ಪಡ್ಕೊಂಡಿದ್ದ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಪೂರ್ವಜನದ ಬರ್ತಕ್ಕಂಥ ಉತ್ತಮವಾದ ಮಣ್ಣನ್ನು ಅವ್ರಿಗಿಂತ ಉತ್ತಮ ಉಳಿಸಿಕೊಂಡು ಬೆಳೆಸಿಕೊಂಡು ಒಳ್ಳೆ ಉತ್ತಮವಾದ ಮಣ್ಣು, ಒಂದು ನೈಸರ್ಗಿಕವಾದ ಸಂಪತ್ತಾದ ಮಣ್ಣನ್ನು ಕೊಡಬೇಕಾಗುತ್ತೆ. ಅದರಿಂದ ನಾನು ಈ ಮಣ್ಣಿನ ಯಾವ ಮಣ್ಣಿನ ಆರೋಗ್ಯ ಹೆಚ್ಚಿಸ್ಕೋಬೇಕು ಅಂದ್ರೆ ಸಾವಯವ ಅಂಶ ಜಾಸ್ತಿ ಆಗಬೇಕು. ಸಾವಯವ ಅಂಶ ಜಾಸ್ತಿ ಮಾಡ್ಕೋಬೇಕಂದ್ರೆ ನಾವು ಆಗ್ಲೇ ತಿಳ್ಕೊಂಡಾಗೆ ಹಸಿರೆಲೆ ಗೊಬ್ಬರ, ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟು, ರೈತ ಮಿತ್ರ ವರ್ಮಿ ಕಾಂಪೋಸ್ಟು, ಮತ್ತೆ ವಿವಿಧ ರೀತಿಯಲ್ಲಿ ಸಿಗ್ತಕ್ಕಂಥ ಮಾರ್ಕೆಟ್ ಅಲ್ಲೂ ಕೂಡ ಸಿಗುತ್ತೆ. ಎಲ್ಲಾ ರೀತಿಯಾದ ಒಂದು ಸಾವಯವ ಪೋಷಕಾಂಶಗಳನ್ನ ಬಳಸಿದ್ರೆ ಮಣ್ಣಿನಲ್ಲಿ ಆರೋಗ್ಯನ ಜಾಸ್ತಿ ಆಗ್ತದೆ. ನಾನು ಹೇಳಿದಾಗ ಸಾವಯವ ನಾವು ತಪ್ಪಾಗಿ ತಿಳ್ಕೋಬಾರ್ದು, ಬರೀ ಸಾವಯವ ಕೃಷಿಯಿಂದಾನೇ ಎಲ್ಲಾನು ಸಾಧ್ಯ ಅಂತ ಆಗಲ್ಲ. ಸಾವಯವ ಕೃಷಿನ ನಾವು ಜಾಸ್ತಿ ಮಾಡ್ಕೋಬೇಕು, ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನ ಕೂಡ ಬಳಸಬೇಕಾಗತ್ತೆ. ಎರಡನ್ನು ನಾವು ಏನು ಸಮಗ್ರ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡೋದ್ರಿಂದ ಒಂದು ನಮ್ಮ ಆಹಾರ ಉತ್ಪಾದನೆ ನಮ್ಮ ಗುರಿ ಏನಿದೆ ಆ ಗುರಿನ ನಾವು ಮುಟ್ಟಬಹುದು ಅಂತ ಈ ಸಂದರ್ಭದಲ್ಲಿ ಎಲ್ಲಾ ರೈತ ಬಾಂಧವರಿಗೂ ತಿಳಿಸಿಕೊಡ್ತೇನೆ. ಒಳ್ಳೆ ಮಾತು ಹೇಳಿದ್ರಿ ಶಿವಕುಮಾರ್. ಈಗ ಫಲವತ್ತಾದ ಮಣ್ಣು ಅಂತ ಒಂದು, ಫಲವತ್ತಾದ ಮಣ್ಣು ಅಂದ್ರೆ ಅಷ್ಟೇ ಸಾಕಾಗುವುದಿಲ್ಲ ಭೂಮಿಗೆ, ಅದು ಉತ್ಪಾದಕ ಮಣ್ಣಾಗಿ ಪರಿವರ್ತನೆ ಆಗಬೇಕು. ಉತ್ಪಾದಕ ಮಣ್ಣು ಪರಿವರ್ತನೆ ಆಗಬೇಕಂದ್ರೆ ಅಲ್ಲಿ ಜೈವಿಕ ಕ್ರಿಯೆಗಳು ನಡೀಬೇಕು. ಜೈವಿಕ ಕ್ರಿಯೆಗಳು ನಡೆಯುವಂತಹ ಭೂಮಿಯಲ್ಲಿ ಮಾತ್ರ ನಾವು ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ, ಬರೀ ಫಲವತ್ತತೆ ಇದ್ರೆ ಮಾತ್ರ ಸಾಧ್ಯ ಇಲ್ಲ. ಇದನ್ನ ರೈತರು ಗಮನಿಸಬೇಕು. ಅಲ್ಲಿ ಜೈವಿಕ ಕ್ರಿಯೆ ನಡೀಬೇಕು ಅಂತ ಹೇಳಿದ್ರೆ ಸಾವಯವ ಪದಾರ್ಥ ಯಥೇಚ್ಛವಾಗಿ, ತೇವಾಂಶ ಮತ್ತೆ ಅದಕ್ಕೆ ಬೇಕಾದಂತ ಎಲ್ಲ ವಾತಾವರಣ, ಮಲ್ಚಿಂಗು ಇವನ್ನೆಲ್ಲಾನು ನಾವು ಮಾಡೋದ್ರಿಂದ ಫಲವತ್ತತೆಯನ್ನು ಹೆಚ್ಚುಗೊಳಿಸಬಹುದು. ಭೂಮಿಯ ಫಲವಂತಿಕೆ ಜಾಸ್ತಿ ಆದಷ್ಟು ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಈ ನಿಟ್ಟಿನೊಳಗೆ ಏನ್ ಹೇಳ್ತೀರಿ? ಹೌದು, ನಾವು ಇದನ್ನು ಖಂಡಿತ ಒಪ್ತೀವಿ. ಯಾಕೆಂದ್ರೆ ನಾವು ಮಣ್ಣಿನ ಜೈವಿಕ ಒಂದು ಗುಣಲಕ್ಷಣ ಜಾಸ್ತಿ ಮಾಡಬೇಕಾಗತ್ತೆ. ಅದೇ ರೀತಿ ನಮ್ಮ ಸರ್ಕಾರಗಳು ಕೂಡ ಸಾವಯವ ಕೃಷಿಗೆ ಅತಿ ಹೆಚ್ಚು ಆಗುತ್ತೆ. ನಮ್ಮ ಕಳೆದ ಒಂದು ಬಜೆಟ್ ನಲ್ಲಿ ನೋಡಿದೆ ನಾನು, ಈ ವರ್ಷ ಸಾವಯವ ಕೃಷಿಗೆ 500 ಕೋಟಿಯನ್ನ ಮೀಸಲಿಡ್ತೀವಿ ಅಂತ ಹೇಳ್ತಾರೆ. ಆ 500 ಕೋಟಿ ಮೀಸಲನ್ನ ಇಟ್ಟಿದ್ರೆ ಆ ಸಾವಯವ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಅಂತಂದ್ರೆ, ನಾವು ಇತ್ತೀಚೆಗೆ ನೋಡಿದಾಗ ಸಾವಯವ ಕೃಷಿ ಅಂದ್ರೆ ನಮಗೆ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದು ಕೂಡ ಅತಿ ಹೆಚ್ಚಾಗಿದೆ. ಜೈವಿಕ ಗೊಬ್ಬರ, ನಾವು ಜೈವಿಕ ಗೊಬ್ಬರ ಮಣ್ಣಿನಲ್ಲಿ ಜೀವಾಣುಗಳು ಕಡಿಮೆ ಆದ್ರೆ ಅಲ್ಲಿ ಮಣ್ಣಿನ ಆರೋಗ್ಯ ಕುಂಠಿತಗೊಡುತ್ತೆ. ಅದರಿಂದ ನಾವು ನಮ್ಮ ಮಹಾವಿದ್ಯಾಲಯದ ಇರ್ಬೋದು ಅಥವಾ ಯಾವ ಬೇರೆ ಬೇರೆ ಸಂಸ್ಥೆ ಇರ್ಬೋದು, ಜೈವಿಕ ಗೊಬ್ಬರಗಳನ್ನ ಬಳಸ್ಕೋಬೇಕು. ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗಿಡಗಳಿಗೆ ಲಭ್ಯವಾಗುತ್ತೆ. ಮತ್ತೆ ನಾವು ನೀವು ಹೇಳಿದಾಗೆ ನಮಗೆ ಸಾರಜನಕ ಅಂತ ಒಂದು ಗೊಬ್ಬರ, ಒಂದು ಪೋಷಕಾಂಶ ಅದು ನಮ್ಮ ವಾತಾವರಣದಲ್ಲಿ ಇರ್ತದೆ. ವಾತಾವರಣದಲ್ಲಿ ಇರೋದನ್ನ ನಾವು ಅದನ್ನ ನಾವು ಭೂಮಿಗೆ ಸೇರಿಸಬೇಕು ಅಂದ್ರೆ ಜೈವಿಕ ಗೊಬ್ಬರಗಳನ್ನ ಸೇರಿಸಬೇಕಾಗುತ್ತೆ. ಜುಟೋಬ್ಯಾಕ್ಟೋರು, ಜುಟೋಸ್ಪೈರ್ಲಮು, ಎಲ್ಲ ವಿವಿಧ ರೀತಿಯಾದ ಮಣ್ಣು ಜೈವಿಕ ಗೊಬ್ಬರವನ್ನು ಬಳಸಿ ನಾವು ಮಣ್ಣಿನಲ್ಲಿ ಫಲವತ್ತತೆ ಮಣ್ಣನ್ನ ಉತ್ಪಾದಕತೆ ಮಣ್ಣನ್ನ ಮಾಡೋದ್ರಿಂದ ಬೆಳೆ, ತೋಟಗಾರಿಕೆ ಬೆಳೆ ಇರುವುದು, ಕೃಷಿ ಬೆಳೆ ಇರುವುದು, ಹೆಚ್ಚಿನ ಬೆಳೆನ ಇಳುವರಿಯನ್ನ ನಾವು ನಿರೀಕ್ಷಣೆ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಒಳ್ಳೆಯದು ಡಾಕ್ಟರ್ ಶಿವಕುಮಾರ್ ಅವರೇ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಕೃಷಿಯಲ್ಲಿ ಸಾವಯವದ ಪ್ರಾಮುಖ್ಯತೆ ಈ ವಿಷಯವಾಗಿ ಶಿರಸಿ ಮಹಾವಿದ್ಯಾಲಯದ ತೋಟಗಾರಿಕೆ ಮಣ್ಣುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರೂ ಆಗಿರುವ ಡಾಕ್ಟರ್ ಶಿವಕುಮಾರ್ ಕೆಎಂ ಅವರೊಂದಿಗೆ ಸಂದರ್ಶನ ಕೇಳಿದರೆ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है.